ಬಡತನ ಅಳಿಸಲು ಸಾಧನ ಓಡಿ ಬಾಳೋಣ ಎಂದೆಂದು ಸೇರಿ ದುಡಿಯೋಣ ಎಂದು ನಾವು ಒಂದೆಂದು ಕೂಗಿ ಹೇಳುವ ಸ್ನೇಹ ನಮ್ಮ ಬಲವೆಂದು ಎಲ್ಲ ಹಾಡುವ ಎಂದು ನಾವು ಒಂದೆಂದು ಕೂಗಿ ಹೇಳುವ ಸ್ನೇಹ ನಮ್ಮ ಬಲವೆಂದು ಎಲ್ಲ ಹಾಡುವ ಓಡಿ ಬಾಳೋಣ ಸೇರಿ ದುಡಿಯೋಣ ಕೂಡಿ ಬಾಳೋಣ ಎಂದೆಂದು ಸೇರಿ ದುಡಿಯೋಣ ಶಾಂತಿಯನ್ನು ನೀಡುವುದಿಲ್ಲ ದೇಶವು ಎಂದು ಸುಖವನ್ನು ಕೊಡುವುದಿಲ್ಲ ವಿರಸ ವಿಷವು ಸುಳ್ಳಲ್ಲ ಜನರ ಭೂತಾಯಿ ಬಿಚ್ಚುವುದಿಲ್ಲ ಪ್ರೇಮದಿ ನೀನು ಎಲ್ಲ ಗೆಲ್ಲುವೆ ಸರಸದಿ ಹರುಷವಾನೆ ಪಡೆವೆ ಸರಸದಿ ಹರುಷವಾನೆ ಪಡೆವೆ ಕೂಡಿ ಬಾಳೋಣ ಎಂದು ಸೇರಿ ದುಡಿಯೋಣ ಕೂಡಿ ಬಾಳೋಣ ಎಂದು ಸೇರಿ ದುಡಿಯೋಣ ನಂಬಿ ಬಾಳೋರು ನಾವುಗಳೆಲ್ಲ ಮಳೆಯ ನಂಬಿ ಬದುಕೋರು ಇಲ್ಲಿ ಎಲ್ಲ ಹಸಿರೇ ಉಸಿರು ನಮಗೆಲ್ಲ ನಗುತ್ತಾ ಸೇರಿ ದುಡಿಯುವಾಗ ಬೇಸರವಿಲ್ಲ ಎಂದು ನಮಗೆ ಆಯಾಸ ತೋರುವುದಿಲ್ಲ ಮೇಲು ಕೀಳು ಇಲ್ಲಿಲ್ಲ ದುಡಿಮೆಗೆ ಫಲವ ಕಂಡೇ ಕಾಣುವೆ ಬೆವರಿಗೆ ಬೆಲೆಯನ್ನು ನೀ ಪಡೆವೆ ಬೆವರಿಗೆ ಬೆಲೆಯನ್ನು ನೀ ಪಡೆವೆ ಕೂಡಿ ಬಾಳೋಣ ಎಂದು ಸೇರಿ ದುಡಿಯೋಣ